ಹಿಂದಿನ ಸಂಧಿಯಲ್ಲಿ ಬಿಂಬ ಪ್ರತಿಬಿಂಬ ಅಥವಾ ಬಿಂಬೋಪಾಸನ ಸಂಧಿ ಅದನ್ನು ತಿಳಿಸ್ಕೊಟ್ಟ ಆದಮೇಲೆ ಆ ಸಂಧಿಯಲ್ಲಿ ಯಾವ ರೀತಿಯಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಕರ್ಮಗಳನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಆ ಕರ್ಮಗಳನ್ನು ಮಾಡದ ಅಂತಾದರೆ ಆಗ ಕರ್ಮಗಳು ಲೇಪ ಆಗೋದ್ರ ಬದಲು ಸಂಸಾರ ಬಂಧನದಿಂದ ಬಿಡುಗಡೆಗೆ ಕಾರಣ ಆಗತ್ತೆ ಅಂತ ಅನುಸಂಧಾನದ ಕ್ರಮವೆಲ್ಲ ಅಲ್ಲಿ ಹೇಳ್ತಾರೆ. ಜೀವರು ಕರ್ಮ ಮಾಡಬೇಕು ಅಂತಾದರೆ ಸ್ಥೂಲ ದೇಹ ಅನ್ನೋದು ಅವಶ್ಯಕ, ಶರೀರ ಮಾತ್ರ ಕಲು ಧರ್ಮ ಸಾಧನಂ ಅಂತ. ಈ ಸ್ಥೂಲ ದೇಹ ಸೃಷ್ಟಿಯಾಗಬೇಕು ಅಂತಾದರೆ ಬ್ರಹ್ಮಾಂಡ ಸೃಷ್ಟಿಯಾಗಿ ಆಮೇಲೆ ಸ್ಥೂಲ ದೇಹ ಅನ್ನೋದು ಸೃಷ್ಟಿಯಾಗಬೇಕು. ಈ ಸ್ಥೂಲ ದೇಹಗಳು ಬ್ರಹ್ಮಾಂಡ ಇದೆಲ್ಲ ಸೃಷ್ಟಿ ಮಾಡಿದ್ದ್ಯಾರು ಅಂತಾದರೆ ಪರಮಾತ್ಮ, ಮೂಲ ಸೃಷ್ಟಿಗೆ ಕಾರಣಭೂತನಾಗಿರ್ತಕ್ಕಂಥ ನಾರಾಯಣ. ಆ ಎಲ್ಲ ವಿಚಾರವನ್ನು ಈ ಮೊದಲನೇ ಪದ್ಯದಲ್ಲಿ ತಿಳಿಸ್ತಾರೆ. ಮೂಲ ನಾರಾಯಣನು ಮಾಯಾಲೋಲ ಅನಂತ ಅವತಾರ ನಾಮಕ ವ್ಯಾಳರೂಪ ಜಯಾರಮಣ ನಾವೇಶ ಎನಿಸುವನು ಲೀಲೆಗೈವ ಅನಂತ ಚೇತನ ಜಾಲದೊಳು ಪ್ರದ್ಯುಮ್ನ ಬ್ರಹ್ಮಾಂಡಾಲಯದ ಒಳ ಹೊರಗೆ ನೆಲೆಸಿಯ ಶಾಂತಿ ಅನಿರುದ್ಧ. ಮೂಲ ನಾರಾಯಣ, ನಾರಾಯಣ ಅರಾಹ ಅಂದರೆ ದೋಷಾಹ, ನ ಅರಾಹ ಅಂದರೆ ನಾರಾಹ, ಗುಣಪೂರ್ಣನಾಗಿರುವಂಥವನು ಭಗವಂತ, ಅವನೇ ಅಯನ ಆಶ್ರಯನಾಗಿರ್ತಕ್ಕಂಥವನು ಸರ್ವ ಜಗತ್ತಿಗೆ ಅಂತ. ಅದಕ್ಕೆ ಮೂಲ ನಾರಾಯಣನು ಅಂತ. ಸೃಷ್ಟಿಗಿಂತ ಪೂರ್ವದಲ್ಲಿ ಲಯಕಾಲದಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ನಾರಾಯಣ ಒಬ್ಬನೇ ಸಕಲ ಜಗತ್ತನ್ನು ತನ್ನ ಉದರದಲ್ಲಿಟ್ಕೊಂಡು ಸಕಲ ವೇದಗಳನ್ನು ತನ್ನ ಬುದ್ಧಸ್ಥವಾಗಿ ಇಟ್ಕೊಂಡು ಆಲದಲೆ ಮೇಲೆ ಲಕ್ಷ್ಮಿ ಆಲಿಂಗನದಲ್ಲಿ ಮಲಗಿರ್ತಾನೆ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ಅಂತ ಯೋಗ ನಿದ್ರೆಯನ್ನು ಮಾಡ್ತಿರ್ತಾನೆ. ಯಾಕಂದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಪರಮಾತ್ಮನ ಉದರದಲ್ಲಿರ್ತಾರೆ. ಆಗ ಪರಮಾತ್ಮ ಲಕ್ಷ್ಮೀ ಸಹಿತನಾಗಿ ಇರ್ತಾನೆ. ಶ್ರೀ ಭೂ ದುರ್ಗಾ ರೂಪಗಳಿಂದ, ಶ್ರೀರೂಪದಿಂದ ಲಕ್ಷ್ಮೀದೇವಿ ತಾನೇ ಅಲದಲೆಯಾಗಿರ್ತಾಳೆ. ಭೂರೂಪದಿಂದ ಪ್ರಳಯ ಜಲದಿ ಪ್ರಳಯೋಧಕ, ದುರ್ಗಾ ರೂಪದಿಂದ ಕತ್ತಲು. ಹೀಗೆ ಲಕ್ಷ್ಮಿ ಪರಮಾತ್ಮ ಜೊತೆಯಲ್ಲೇ ಇರ್ತಾರೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ಅಂದರೆ ಲಕ್ಷ್ಮೀ ಮತ್ತು ಪರಮಾತ್ಮ ಇಬ್ಬರು ಅಂತ. ಏಕೋ ನಾರಾಯಣ ಅಂದರೆ ನಿತ್ಯಾವಿಯೋಗಿಗಳಾಗಿರ್ತಕ್ಕಂಥವ್ರು. ಪರಮಾತ್ಮ ಸ್ವರಮಣನಾಗಿದ್ದರೂ ಕೂಡ ಉದರದೊಳಗೆ ಸುಪ್ತರಾಗಿರ್ತಕ್ಕಂಥ ಜೀವರನ್ನು ಹೊರಗೆ ಸೃಷ್ಟಿ ಮಾಡಿ ಅವರವರ ಯೋಗ್ಯತೆಯಂತೆ ಸಾಧನೆಯನ್ನು ಮಾಡಿಸಿ ಅವರ ಸ್ವಭಾವವನ್ನು ಅಭಿವ್ಯಕ್ತಿ ಮಾಡಿಕೊಡ್ಬೇಕು ಅಂತ ಸಂಕಲ್ಪ ಮಾಡಿ ಅದಕ್ಕಾಗಿ ವಾಸುದೇವ ಮೊದಲಾಗಿರ್ತಕ್ಕಂಥ ಅನಂತ ರೂಪವನ್ನು ತಾನು ತಗೋಬೇಕು ಅಂತ ಇಚ್ಛೆಯನ್ನು ಮಾಡ್ತಾನೆ. ನಾರಾಯಣ ಮೂಲ ರೂಪ, ಸೃಷ್ಟಿಗೆ ಮೂಲ ಕಾರಣವಾಗಿರ್ತಕ್ಕಂಥ ರೂಪ. ಆಮೇಲೆ ವಾಸುದೇವಾದಿ ಅನಂತ ರೂಪಗಳನ್ನು ಇಚ್ಛಾ ಮಾತ್ರದಲ್ಲಿ ತಗೋತಾನೆ ಭಗವಂತ. ನಾರಾಯಣ ಮೊದಲಿಗೆ ವಾಸುದೇವಾದಿ ನಾಲ್ಕು ರೂಪಗಳನ್ನು ತಗೊಂಡು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನ್ ಈ ನಾಲ್ಕು ರೂಪಗಳನ್ನು ಮೊದಲಿಗೆ ತಗೋತಾನೆ. ನಂತರದಲ್ಲಿ ಹತ್ತು ಮತ್ಸ್ಯಾದಿ ಹತ್ತು, ಆಮೇಲೆ ಕೇಶವಾದಿ ಹನ್ನೆರಡು ದಾಮೋದರನ ತನಕ, ಆಮೇಲೆ ಕೇಶವಾದಿ ಇಪ್ಪತ್ನಾಲ್ಕು, ಆಮೇಲೆ ನೂರು ಸಹಸ್ರ, ಹೀಗೆ ಅನಂತ ರೂಪಗಳನ್ನು ತಗೋತಾರೆ ಭಗವಂತ. ಅನಂತ ರೂಪಗಳು ಅನಂತ ನಾಮಗಳು. ಯಾಕೆ ಹೀಗೆ ತಗೋತಾನೆ ಅಂತ ಕೇಳಿದ್ರೆ ಆಯಾ ಉಪಾಸಕರ ಉಪಾಸನೆಗೆ ಅನುಕೂಲ ಮಾಡಿಕೊಡೋದಕ್ಕಾಗಿ ಭಗವಂತ ಅನಂತ ರೂಪ ಅನಂತ ನಾಮಗಳನ್ನು ತಾನು ಧಾರಣೆಯನ್ನು ಮಾಡ್ತಾನೆ. ವ್ಯಾಳ ಅಂದರೆ ಕ್ರೂರವಾಗಿರ್ತಕ್ಕಂಥ ವಿಷ ಸರ್ಪ. ಆ ಸರ್ಪಾಕಾರನಾಗಿರ್ತಕ್ಕಂಥ ಜಯಾದೇವಿ ರಮಣ ಅಂದರೆ ಸಂಕರ್ಷಣ, ಅವನು ಶೇಷದೇವರಲ್ಲಿ ಅವಿಷ್ಟನಾಗಿರ್ತಾನೆ. ಶೇಷಾಂತರ್ಗತ ಸಂಕರ್ಷಣ ಅಂತ ಉಪಾಸನೆ. ಆ ಶೇಷದೇವರು ಜೀವಾಭಿಮಾನಿ, ಎಲ್ಲ ಜೀವರು ಕೂಡ ಲಯಕಾಲದಲ್ಲಿ ಸಂಕರ್ಷಣನ ಹೊಂದಿ ಮುಕ್ತಿಯಲ್ಲಿ ವಾಸುದೇವನನ್ನು ಹೊಂದುತ್ತಾರೆ, ಪ್ರವೇಶ ಮಾಡ್ತಾರೆ. ವಾಸುದೇವನಿಂದ ಜೀವಾಭಿಮಾನಿ ಶೇಷ ಸುಟ್ಟಿಗೆ ಬರ್ತಾನೆ. ತದಂತರ್ಗತನಾಗಿರ್ತಕ್ಕಂಥ ಸಂಕರ್ಷಣನು ಕೂಡ ಅಭಿವ್ಯಕ್ತನಾಗ್ತಾನೆ, ಸಕಲ ಜೀವರಲ್ಲಿ ಪ್ರವಿಷ್ಟನಾಗ್ತಾನೆ. ಪ್ರದ್ಯುಮ್ನ ಅನಂತ ಜೀವ ಸಮೂಹಗಳಲ್ಲಿ ಅಂತರ್ಗತನಾಗಿ ಲೀಲೆಯನ್ನು ಮಾಡ್ತಾನೆ. ಪ್ರದ್ಯುಮ್ನಲ್ಲಿ ಅವಿಷ್ಟನೂ ಆಗಿರ್ತಾನೆ. ಪ್ರದ್ಯುಮ್ನ ಅಂತ ಮನ್ಮಥನಿಗೂ ಕೂಡ ಹೆಸರಿದೆ. ಅವನಲ್ಲಿ ಅವಿಷ್ಟನಾಗಿರ್ತಕ್ಕಂಥ ಪರಮಾತ್ಮನಿಗೂ ಪ್ರದ್ಯುಮ್ನ ಅನ್ನೋದು ಹೆಸರಿದೆ. ಎಲ್ಲ ಜೀವರಲ್ಲಿ ಮನ್ಮಥ ಅವನ ಅಂತರ್ಗತನಾಗಿರ್ತಕ್ಕಂಥ ಪ್ರದ್ಯುಮ್ನ, ಇವರಿದ್ದು ಸ್ಥೂಲ ಶರೀರ ಸೃಷ್ಟಿ ರೂಪ ಲೀಲೆಯನ್ನು ಮಾಡ್ತಾರೆ. ಈ ಶಾಂತಿಪತಿ ಅನಿರುದ್ಧ, ಆ ಅನಿರುದ್ಧ ಬ್ರಹ್ಮಾಂಡ ಅನ್ನೋ ಆಲಯದ ಒಳಗೂ ಹೊರಗೂ ಕೂಡ ನೆಲೆಸಿಹ ಶಾಂತಿಪತಿ ಅನಿರುದ್ಧ. ಹೊರಗೆ ಲಯಕಾಲದಲ್ಲಿ ಮೂಲರೂಪಿ ನಾರಾಯಣನ ಉದರದಲ್ಲಿರ್ತಕ್ಕಂಥ ಜೀವರನ್ನು ಪ್ರದ್ಯುಮ್ನ ತನ್ನ ಉದರದಲ್ಲಿ ಇಟ್ಕೊಂಡು ಆ ಜೀವರನ್ನು ಸೃಷ್ಟಿ ಮಾಡುವಂಥ ಅನಿರುದ್ಧನಿಗೆ ಕೊಡ್ತಾನೆ. ಕೇವಲ ಲಿಂಗ ಶರೀರದಿಂದ ಇರ್ತಕ್ಕಂಥ ಎಲ್ಲ ಜೀವರಿಗೂ ಆ ಅನಿರುದ್ಧ ರೂಪಿ ಪರಮಾತ್ಮ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಸ್ತ್ರೀ ನಿರಪೇಕ್ಷವಾಗಿ ಸ್ತ್ರೀಯನ್ನು ಅಪೇಕ್ಷೆ ಮಾಡದೆ ಶುದ್ಧವಾಗಿರ್ತಕ್ಕಂಥ ಪ್ರಕೃತಿಯ ಅಂಶದಿಂದ ಲಿಂಗ ದೇಹಕ್ಕೆ ಆವರ್ತಕವಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ಅನಿರುದ್ಧ ಶರೀರವನ್ನು ತನ್ನ ಉದರದೊಳಗೆ ಸೃಷ್ಟಿ ಮಾಡಿಕೊಡ್ತಾನೆ. ಈ ಅನಿರುದ್ಧ ಶರೀರಗಳು ಅತ್ಯಂತ ಸೂಕ್ಷ್ಮವಾಗಿದೆ. ಪರಮಾಣು ಪ್ರದೇಶಪಿ ಹೆನಂತ ಜೀವರಾಶಯ ಅಂತ ಒಂದು ಪರಮಾಣು ಪ್ರದೇಶದಲ್ಲೂ ಅನಂತವಾಗಿ ಈ ಅನಿರುದ್ಧ ಶರೀರಗಳಿದೆ. ಈ ದೇಹಗಳಿಂದಲೇ ಜೀವರು ಅವುಗಳಿಗೆ ಪೋಷಕವಾಗಿರ್ತಕ್ಕಂಥ ವಾಯು ಆಹಾರ ಮೊದಲಾಗಿರ್ತಕ್ಕಂಥದ್ದರಿಂದ ತೃಪ್ತರಾಗಿ ಪೂರ್ವಜನ್ಮದ ಕರ್ಮಾನುಸಾರ ಸ್ವಯೋಗ್ಯ ಕರ್ಮಗಳನ್ನು ಮಾಡ್ತಾರೆ. ಮಾನಸಿಕ ಕರ್ಮಗಳನ್ನು, ಯಾಕೆಂದರೆ ಇನ್ನೂ ಸ್ಥೂಲ ದೇಹದ ಸಂಪರ್ಕ ಆಗಿಲ್ಲ, ಆದ್ದರಿಂದ ಮಾನಸಿಕ ಕರ್ಮಗಳನ್ನು ಮಾಡ್ತಾರೆ. ಇವರಲ್ಲಿ ಭಗವಂತನ ಒಂದು ಮುಷ್ಟಿಯಷ್ಟು ಜೀವರ ಮಾತ್ರ ಇದರಲ್ಲಿ ಸೃಷ್ಟಿಗೆ ಬರೋರು. ಇವರು ಉಳಿದವರೆಲ್ಲ ಅಸೃಜ್ಯರು ಅಂತಲೇ ಕರೆಸ್ಕೋತಾರೆ. ಇವರು ಕರ್ಮಾಭಿಮಾನಿ ಜೀವರು. ಸತ್ ಮತ್ತು ಅಸತ್ಕರ್ಮಗಳೇ ಅವರಿಗೆ ಶರೀರಪ್ರಾಯ. ಪರಮಾತ್ಮನ ಸಂಕಲ್ಪದಂತೆ ಜೀವರಲ್ಲಿ ಕೆಲವರು ಮಾತ್ರ ಈ ಕಲ್ಪದಲ್ಲಿ ಸೃಷ್ಟಿಗೆ ಬರ್ತಾರೆ, ಇನ್ನು ಕೆಲವರು ಕಲ್ಪಾಂತರದಲ್ಲಿ ಸೃಷ್ಟಿಗೆ ಬರ್ತಾರೆ. ಈ ಕಲ್ಪದಲ್ಲಿ ಸೃಷ್ಟಿಗೆ ಬರೋರಿಗೆಲ್ಲ ಲಿಂಗ ಸ್ಥೂಲ ಶರೀರದ ಸಂಪರ್ಕವನ್ನು ಹೊಂದಿಸ್ತಾನೆ ಭಗವಂತ. ಇವರಿಗೆ ಸೃಜ್ಯರು ಅಂತ ಕರಿತೀವಿ, ಅಂದರೆ ಸೃಷ್ಟಿಗೆ ಬಂದವರು. ಉಳಿದವರು ಕಲ್ಪಾಂತರಗಳಲ್ಲಿ ಮುಂದೆ ಮುಂದಿನ ಕಲ್ಪಗಳಲ್ಲಿ ಸೃಷ್ಟಿಗೆ ಬರೋರು, ಅವ್ರನ್ನ ಅಸೃಜ್ಯರು ಅಂತ ಈ ರೀತಿಯಾಗಿ ಕರೆಯೋದು. ಇದನ್ನೇ ಮುಷ್ಟಿ ಸೃಷ್ಟಿ ಅಂತ. ಈ ಬ್ರಹ್ಮಾಂಡದೊಳಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ನಾಲ್ಕು ಜನ ಸೇರಿ ಪರಮಾತ್ಮನ ನಾಲ್ಕು ರೂಪಗಳು, ನಾಲ್ಕು ರೂಪಗಳಿಂದ ಮಾಡ್ತಕ್ಕಂಥ ಈ ಸೃಷ್ಟಿಲಿ ಇದೆ. ಹಂಗಾರೆ ಈ ನಾಲ್ಕು ರೂಪಗಳಿಂದ, ವಾಸುದೇವಾದಿ ರೂಪಗಳಿಂದ ಪರಮಾತ್ಮ ಮಾಡ್ತಕ್ಕಂಥ ಕಾರ್ಯ ಏನು? ಜೀವ ಸೃಷ್ಟಿಗೆ ಬರುವಂಥ ಸಂದರ್ಭದಲ್ಲಿ ವಾಸುದೇವ ಸ್ತ್ರೀಯರಲ್ಲಿ ಯೋನಿ ಶುದ್ಧಿಯನ್ನು ಮೊದಲಿಗೆ ಮಾಡ್ತಾನೆ. ಪ್ರದ್ಯುಮ್ನ ರೂಪಿ ಪರಮಾತ್ಮ ವೀರ್ಯ ಸೇಚನವನ್ನು ಮಾಡ್ತಾನೆ. ಸಂಕರ್ಷಣ ರೂಪಿ ಪರಮಾತ್ಮ ಪುರುಷಾಕಾರದಲ್ಲಿ ಗರ್ಭವೃದ್ಧಿಯನ್ನು ಮಾಡ್ತಾನೆ. ಅನಿರುದ್ಧ ಗರ್ಭಕ್ಕೆ ರಕ್ಷಣೆಯನ್ನು ಒದಗಿಸ್ತಾನೆ. ಹೀಗೆ ವಾಸುದೇವಾದಿ ನಾಲ್ಕು ರೂಪಗಳಿಂದ ಜೀವ ಸೃಷ್ಟಿಗೆ ಬರ್ತಾನೆ. ಜೀವರಲ್ಲಿ ಪ್ರತಿಯೊಬ್ಬನ ಕರ್ಮಗಳು ಕೂಡ ಅನಂತ. ಎಷ್ಟು ಅನಂತ ಅಂತ ಹೇಳಿದರೆ ಅದನ್ನು ಪರಿಗಣನೆ ಮಾಡೋದೇ ಸಾಧ್ಯ ಇಲ್ಲ. ಮೇದಿನಿ ಪರಮಾಣು ಬಂಬು ಕಣಗಳು, ಭೂಮಿ ಮೇಲಿರ್ತಕ್ಕಂಥ ಧೂಳನ್ನು ಎಣಿಸ್ಬೋದು, ಪರಮಾತ್ಮನ ಗುಣಗಳನ್ನು ಎಣಿಸೋಕ್ಕಾಗಲ್ಲ ಅಂತ ಹೇಗೆ ಹೇಳ್ತೀವೋ, ಶಾಸ್ತ್ರ ತಿಳಿಸ್ತಾ ಇದೆಯೋ, ಅದೇ ರೀತಿಯಾಗಿ ಜೀವರ ಕರ್ಮದ ಲೆಕ್ಕಾಚಾರವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ವಿಜಯೇಂದ್ರ ತೀರ್ಥರು ಪಾಪ ವಿಮೋಚನಾ ಸ್ತೋತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಲಕ್ಷ್ಮೀದೇವಿಗೆ ಎಣಿಸ್ಲಿಕ್ಕಾಗದೇ ಇರತಕ್ಕಂಥದ್ದು ಎರಡು ಮಾತ್ರ ಅಂತ. ಯಾವುದು ಅಂದರೆ, ಭಗವಂತನ ಅನಂತ ಗುಣಗಳನ್ನು ಅನಾದಿ ಕಾಲದಿಂದ ಲಕ್ಷ್ಮೀದೇವಿ ಗಣನೆ ಮಾಡ್ತೀನಿ ಅಂತಾದರೂ ಅದು ಸಾಧ್ಯ ಆಗಿಲ್ಲ. ಅದೇ ರೀತಿಯಾಗಿ ನನ್ನ ಮಹಾಪಾಪಗಳ ಸಮೂಹ ಅಥವಾ ನಾ ಮಾಡಿರ್ತಕ್ಕಂಥ ಕರ್ಮಗಳು ಇದೆರಡೇ ಲಕ್ಷ್ಮೀದೇವಿಗೆ ಎಣಿಸ್ಲಿಕ್ಕಾಗಿಲ್ಲ ಅಂತ. ಅರ್ಥಾತ್ ಅನಂತ ಪಾಪಗಳನ್ನು ಜೀವ ಮಾಡ್ತಾನೆ, ಆ ಪಾಪಕರ್ಮದ ನಿಮಿತ್ತನೇ ಮತ್ತೆ ಈ ಸಂಸಾರದಲ್ಲಿ ಬಂಧನ ಅಂತ ತಿಳ್ಕೊಂಡ್ವಿ. ಹಾಗಾದರೆ ಈ ಅನಂತ ಪಾಪಗಳನ್ನು ಜೀವರಿಂದ ಮಾಡಿಸೋರು ಯಾರು ಅಂತಾದರೆ, ಭಗವಂತನೇ ಆ ಜೀವರ ಸ್ವರೂಪ ಯೋಗ್ಯತೆಯಂತೆ ಮಾಡಿಸ್ತಾನೆ. ಆದ್ದರಿಂದ ಆ ಜೀವರಿಗೆ ಈ ಕರ್ಮಬಂಧನದಿಂದ ವಿಮೋಚನೆಯನ್ನು ಮಾಡಬೇಕಾಗಿದ್ದೋನು ಪರಮಾತ್ಮನೇ. ಹೇಗೆ ಕರ್ಮಗಳನ್ನು ಮಾಡಿಸ್ತಾನೆ ಜೀವರ ಸ್ವರೂಪ ಯೋಗ್ಯತೆ ಅಂದರೆ, ಅದನ್ನು ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ ಮತ್ತು ಸರ್ವ ಸ್ವಾತಂತ್ರ್ಯ ಸಂಧಿಗಳಲ್ಲಿ ತಿಳಿಸಿದ್ದಾರೆ ದಾಸರು. ಪಾಪ ವಿಮೋಚನವನ್ನು ಹೇಗೆ ಮಾಡಿಸ್ತಾನೆ ಅಂದರೆ, ಈ ಕರ್ಮ ವಿಮೋಚನ ಹೇಗೆ ಅನ್ನೋದನ್ನು ಹೇಳಿಕ್ಕೆ ಹೊರಟಿದ್ದೆ ಈ ಕರ್ಮ ವಿಮೋಚನ ಸಂಧಿ. ಅನಂತ ಜೀವರ ಈ ಸಮೂಹದಲ್ಲಿ ಪರಮಾತ್ಮನ ಈ ಲೀಲೆ ವ್ಯರ್ಥ ಅಂತಲ್ಲ. ಚೇತನ ಜಾಲಗಳಿಗೆ ಗರ್ಭವಾಸ ಮೊದಲಾಗಿರ್ತಕ್ಕಂಥದ್ರಿಂದ ದುಃಖಾನುಭವ ಬರುತ್ತೆ. ಆಗ ನಿಧಾನಕ್ಕೆ ದುಃಖದ ಅನುಭವವನ್ನು ತಾಳಲಾರದೆವನು ಕಾಮ್ಯಕರ್ಮದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾ ಹೋಗ್ತಾನೆ ಹಂತ ಹಂತವಾಗಿ. ಆಮೇಲೆ ವೈರಾಗ್ಯ, ಜ್ಞಾನ, ಭಕ್ತಿಪೂರ್ವಕವಾಗಿ ಸಾಧನೆಯನ್ನು ಮಾಡಬೇಕು ಅನ್ನೋ ಜ್ಞಾನ ಅನ್ನೋದು ಅವನಿಗೆ ನಿಚ್ಚಳ ಆಗ್ತಾ ಹೋಗುತ್ತೆ. ಆದ್ದರಿಂದ ಕರ್ಮ ವಿಮೋಚನೆ ಅನ್ನೋದು ಸಾಧ್ಯ ಆಗತ್ತೆ. ಹಿಂದೆ ವಿಭೂತಿ ಸಂಧಿಯಲ್ಲಿ ಹೇಳಿದಾಗ, ಭೀತ ಭಯ ನಾರಾಯಣ ಚತುಷ್ಪಾತು ತಾನೆಂದೆನಿಸಿ ತತ್ತಜ್ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಮಾಡಿಸುವ ಚೇತನರ ಒಳಹೊರಗೆ ಓತಪ್ರೋತನ ಆಗಿದ್ದೆಲ್ಲರಿಗೆ ಸಂಪ್ರೀತಿಯಿಂದಲೇ ಧರ್ಮ ಅರ್ಥ ಕಾಮಾದಿಗಳ ಕೊಡುತ್ತೀಯನೋ ಅಂತ ತಿಳಿಸಿದರು. ಹಾಗೆ ಆ ದುಃಖದ ಅನುಭವ ಗರ್ಭವಾಸದಲ್ಲಿ ಅನುಭವಿಸ್ತಾನಲ್ಲ, ಅದು ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂದರೆ ಅವನು ಗರ್ಭದಿಂದ ಹೊರಗೆ ಬಂದರೂ ಅಲ್ಪಕಾಲ ಅವನಿಗೆ ನೆನಪಿರುವಂಥ ಪರಿಸ್ಥಿತಿ ಬರುತ್ತೆ. ಆಮೇಲೆ ಭಗವಂತನ ಅನುಗ್ರಹದಿಂದ ಆ ಜೀವಿ ಸಾತ್ವಿಕ ಆದರೆ ಅವನಿಗೆ ಈ ರೀತಿಯಾಗಿರ್ತಕ್ಕಂಥ ಈ ಗರ್ಭವಾಸಾದಿ ದುಃಖಗಳು ಮತ್ತು ಜನನ ಮರಣ ಇದ್ಯಾವುದು ಬೇಡ ಅಂಥೇಳಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಆಗ ಪರಮಾತ್ಮ ಕಾರುಣ್ಯವನ್ನು ಮಾಡಿ ಕಾಮ್ಯಫಲ ಪರಿತ್ಯಾಗ ಮಾಡಿ ನಿಷ್ಕಾಮ ಕರ್ಮವನ್ನು ಮಾಡಿದರೆ ಕರ್ಮ ವಿಮೋಚನ ಅನ್ನೋ ಜ್ಞಾನವನ್ನು ಹಂತ ಹಂತವಾಗಿ ಅವನಿಗೆ ಸ್ವರೂಪೋದ್ಧಾರಕ ಗುರುಗಳ ಮೂಲಕ ಉಪದೇಶವನ್ನು ಮಾಡಿಸ್ತಾನೆ. ಆಗ ಆ ಜೀವನಿಗೆ ಕಾಮ್ಯಕರ್ಮ ಬಿಟ್ಟು ನಿಷ್ಕಾಮ ಕರ್ಮ ಮಾಡಬೇಕು. ಆವಾಗಲೇ ಈ ಕರ್ಮ ಅನ್ನೋದು ವಿಮೋಚನೆ ಆಗುತ್ತೆ, ಮೋಕ್ಷ ಅನ್ನೋದು ಪ್ರಾಪ್ತಿ ಆಗುತ್ತೆ. ಎಲ್ಲಿ ತನಕ ಕರ್ಮದ ಸಂಕೋಲೆಯಲ್ಲಿ ಒದ್ದಾಡ್ತಿರ್ತೀವೋ ಅಲ್ಲಿ ತನಕ ಮೋಕ್ಷ ಅನ್ನೋದಿಲ್ಲ. ಕರ್ಮ ವಿಮೋಚನೆ ಆದರೆ ಮೋಕ್ಷ ಅನ್ನೋ ಈ ಜ್ಞಾನವನ್ನು ಕೊಟ್ಟವನಿಗೆ ನಿಷ್ಕಾಮ ಕರ್ಮದ ಕಡೆಗೆ ಪ್ರವೃತ್ತಿಯನ್ನು ತಂದುಕೊಡ್ತಾನೆ ಭಗವಂತ. ಹೀಗೆ ಆ ನಾರಾಯಣ ಮೂಲ ರೂಪ ಆ ಲಕ್ಷ್ಮೀ ವಾಸುದೇವರೂಪಿ ಪರಮಾತ್ಮನ ಪತ್ನಿ ಮಾಯಾದೇವಿ, ಸಂಕಷ್ಟರೂಪಿ ಪರಮಾತ್ಮನ ಪತ್ನಿ ಜಯ, ಅವನೇ ಜೀವಾಭಿಮಾನಿ ಶೇಷನಲ್ಲಿ ಅಂತರ್ಗತನಾಗಿ ಆವೇಶ ಸಂಕರ್ಷಣಾವೇಶ ಅಂತ ಕರೆಸ್ಕೊಳ್ಳೋದು. ಪ್ರದ್ಯುಮ್ನ ರೂಪಿ ಪರಮಾತ್ಮನ ಪತ್ನಿ ಕೃತಿ, ಅನಿರುದ್ಧ ರೂಪಿ ಪರಮಾತ್ಮನ ಪತ್ನಿ ಶಾಂತಿ ಅಂತ ಹೀಗೆ ಬ್ರಹ್ಮಾಂಡನ ಮನೆಯಲ್ಲಿ ಒಳಗೂ ಹೊರಗೂ ಸರ್ವತ್ರ ವ್ಯಾಪ್ತರಾಗಿ ಇರ್ತಾರಲ್ಲ, ಈ ರೂಪಗಳಿಂದಲೇ ಆ ಜೀವರಿಗೆ ಸೃಷ್ಟಿಕಾರ್ಯ ಅನ್ನೋದು ಆಗೋದು ಅಂತ. ಯೋನಿ ಶುದ್ಧಿ ಇರ್ಬೋದು, ವೀರ್ಯ ಸೇಚನ, ಆಮೇಲೆ ಪುರುಷಾಕಾರದಲ್ಲಿ ಸಂಕರ್ಷಣ ಗರ್ಭದ ಅಭಿವೃದ್ಧಿಯನ್ನು ಮಾಡ್ತಾನೆ, ಆಮೇಲೆ ಗರ್ಭಲೋಕಕ್ಕೆ ಅನಿರುದ್ಧ ರೂಪಿ ರಕ್ಷಣೆಯನ್ನು ಕೊಡ್ತಾನೆ ಅಂತ. ಹೀಗೆ ಮೂಲ ರೂಪ ನಾರಾಯಣನ್, ಹಿಂಗೆ ಐದು ವ್ಯೂಹ ರೂಪಗಳ ಚಿಂತನೆಯನ್ನು ಮೊದಲನೇ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ.